ಕ್ಷೇತ್ರದ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಾಂಕ್ರಾಮಿಕ ರೋಗದ ಭೀತಿ ಹಿನ್ನೆಲೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಭೆ. ಪಕ್ಷದ ಒಳಗಿನ ಭಿನ್ನ ಮತಗಳನ್ನು ಹೈಕಮಾಂಡ್ ಬಗೆಹರಿಸಲಿದೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿಶ್ವಾಸ. ರಾಜ್ಯದ ವಿವಿಧೆಡೆ ತೊಗರಿ ಬೆಳೆಗೆ ರೋಗ ಬಾಧೆ, ಎಕರೆಗೆ 30,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ ಸರಿಯಾಗಿ 6:50:34. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಆಹಾರ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಶ್ವನಾಥ ಅಂಗಡಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಜಾಹೀರಾತು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗೀದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಅಭ್ಯಾಸಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಆಹಾರ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಹೆಚ್ಚಿಗೆ ಮಹತ್ವವನ್ನು ಪಡೆದುಕೊಂಡಿದೆ. ಒಂದು 20-30 ವರ್ಷಗಳ ಹಿಂದೆ ಏನಾದರೂ ಒಂದಷ್ಟು ಆಹಾರ ಸಿಕ್ಕರೆ ಸಾಕು, ಅದು ಹೇಗಾದರೂ ಇರಲಿ ಸೇವನೆಯನ್ನು ಮಾಡೋಣ ಅನ್ನುವಂಥದ್ದು ಇರ್ತಾ ಇತ್ತು. ಆಹಾರ ದೊರೆಯುವಂಥದ್ದು ಕೂಡ ಬಹಳ ಕಠಿಣವಾಗಿತ್ತು. ಆದರೆ ಇವತ್ತು ಎಲ್ಲ ಕಡೆಯಲ್ಲಿಯೂ ಕೂಡ ಹೇರಳವಾಗಿ ನಮಗೆ ಆಹಾರ ಸಿಗುತ್ತೆ. ಮನೆಯ ಒಳಗೂ ಕೂಡ ಆಹಾರ ಹೇರಳವಾಗಿ ದಕ್ಕುತ್ತೆ, ಮನೆಯ ಹೊರಗೂ ಕೂಡ ಸಿಕ್ಕುತ್ತೆ. ಆದರೆ ಈ ಆಹಾರ ಸುರಕ್ಷಿತವಾಗಿದೆಯಾ ನಾವು ಸೇವನೆ ಮಾಡಲಿಕ್ಕೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡುತ್ತೆ. ಈ ಆಹಾರ ಸುರಕ್ಷತೆಯ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಜಾಗೃತಿಯೂ ಕೂಡ ಬಂದಿದೆ. ಹಾಗಾಗಿ ಸುರಕ್ಷತೆಗೆ ಮತ್ತು ಆಹಾರದ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸಾರ್ವಜನಿಕರು ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಆಹಾರ ಸುರಕ್ಷತೆ ಅಂತ ಅಂದರೆ ಏನು, ಆಹಾರದ ಗುಣಮಟ್ಟ ಅಂತ ಅಂದರೆ ಏನು, ಇವೆರಡನ್ನೂ ಕೂಡ ಕಾಪಾಡಿಕೊಳ್ಳುವಂಥದ್ದು ಹೇಗೆ, ಅಸುರಕ್ಷಿತ ಆಹಾರ ಅಥವಾ ಗುಣಮಟ್ಟ ಇಲ್ಲದ ಆಹಾರಗಳನ್ನು ನಾವು ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಆಹಾರ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಶ್ವನಾಥ್ ಅಂಗಡಿಯವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಆಹಾರ ಸುರಕ್ಷತೆಯ ಬಗ್ಗೆ ನಾವು ಹೆಚ್ಚೆಚ್ಚು ಇತ್ತೀಚಿನ ದಿವಸಗಳಲ್ಲಿ ಕೇಳ್ತಾ ಇದ್ದೇವೆ. ಅದು ಯಾವುದೇ ಪ್ರಕಾರದ ಆಹಾರ ಆಗಿದ್ರೂ ಕೂಡ ಸುರಕ್ಷಿತವಾಗಿದೆಯಾ ಅನ್ನುವಂಥದ್ದನ್ನ ಖಾತರಿ ಮಾಡಿಕೊಂಡು ಆನಂತರ ಸೇವನೆ ಮಾಡುವಂತಹ ಒಂದು ಅಭ್ಯಾಸವನ್ನು ಕೂಡ ಇಟ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಈ ಆಹಾರ ಸುರಕ್ಷತೆ ಅಂತ ಅಂದ್ರೆ ಏನು, ಅದರ ಮಹತ್ವ ಏನು? ಈಗಾಗಲೇ ತಾವು ಹೇಳಿದಂಗೆ ಆಹಾರದ ಸುರಕ್ಷತೆ ಅಂದ್ರೆ ಯಾವುದೇ ಆಹಾರವನ್ನು ತಯಾರಿಸುವಾಗ ಅಥವಾ ಉದ್ದೇಶಿತ ಬಳಕೆಗೆ ಅನುಗುಣವಾಗಿ ಗ್ರಾಹಕರು ಸೇವಿಸಿದಾಗ ಆಹಾರವು ಆರೋಗ್ಯಕ್ಕೆ ಹಾನಿಕಾರಕವಾಗುವುದಿಲ್ಲ ಎನ್ನುವ ಭರವಸೆಯನ್ನು ಕೊಡುವುದೇ ಆಹಾರ ಸುರಕ್ಷತೆ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣ ಅಂಶ ಅಂತ ಹೇಳ್ಬೋದು. ಇದು ಜಾಗತಿಕವಾಗಿ ನೋಡೋದಾದರೆ ಆಹಾರ ಸುರಕ್ಷತೆ, ಆಹಾರ ಪೋಷಣೆ ಮತ್ತು ಆಹಾರ ಭದ್ರತೆ, ಈ ಮೂರು ಅಂಶಗಳು ಒಂದನ್ನೊಂದು ಅವಲಂಬಿತವಾಗಿರ್ತವೆ ಅಂತ ಹೇಳ್ತೀನಿ. ಆಹಾರದಿಂದ ಹರಡುವ ಅನಾರೋಗ್ಯವನ್ನು ಪ್ರಮುಖ ಸಮಸ್ಯೆ ಎಂದು ಪರಿಗಣಿಸಬಹುದು. ಯಾಕೆಂದರೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ 2015 ವರದಿಯ ಪ್ರಕಾರ ಪ್ರತಿ ವರ್ಷ ಸುಮಾರು 60 ಕೋಟಿಗಿಂತ ಹೆಚ್ಚು ಜನರು ಕಲುಷಿತ ಆಹಾರ ಸೇವನೆಯಿಂದ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಅಂದರೆ 10 ಜನರಲ್ಲಿ ಒಬ್ಬರು ಅಸುರಕ್ಷಿತ ಆಹಾರ ಸೇವನೆಯಿಂದ ಆರೋಗ್ಯಗ್ರಸ್ತ ಆಗ್ತಾರೆ ಅಂತ ಹೇಳ್ತಿದ್ದೀನಿ. ಹಾಗೆ ಪ್ರತಿ ವರ್ಷ ಸುಮಾರು 420,000 ಜನ ಇದರಿಂದ ಸಾವನ್ನಪ್ತಾರೆ. ಇದರಲ್ಲಿ 40% 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿರುವುದು ಎಂದು ಅಂದಾಜು ಮಾಡಲಾಗುತ್ತದೆ. ಇದರಿಂದ ನಮಗೆ ಆಹಾರದ ಸುರಕ್ಷತೆ ತುಂಬಾ ಮಹತ್ವದ್ದಾಗಿದೆ ಅಂತ ನಾನು ಹೇಳ್ಪಡ್ತೇನೆ. ಸಾಕಷ್ಟು ಮಹತ್ವವನ್ನ ಈ ಆಹಾರ ಸುರಕ್ಷತೆ ಅನ್ನುವಂಥದ್ದು ಪಡೆದುಕೊಂಡಿದೆ. ನಾವು ಬದುಕಿ ಉಳಿಬೇಕು ಅಂತ ಅಂದರೆ ಆಹಾರ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಅದು ಎಷ್ಟು ಸುರಕ್ಷಿತವಾಗಿರುತ್ತೋ ನಮ್ಮ ಆರೋಗ್ಯವು ಕೂಡ ಅಷ್ಟೇ ಜೋಪಾನವಾಗಿರುತ್ತೆ. ಹಾಗಾಗಿ ಈ ಆಹಾರ ಸುರಕ್ಷತೆಗೆ ಎಲ್ಲರೂ ಕೂಡ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದಾರೆ. ಈ ಅಸುರಕ್ಷಿತ ಆಹಾರ ಸೇವನೆಯಿಂದ ಯಾವೆಲ್ಲ ರೋಗಗಳು ಹರಡತಕ್ಕಂತಹ ಅಥವಾ ಬರತಕ್ಕಂತಹ ಸಾಧ್ಯತೆ ಇರುತ್ತೆ? ಕಲುಷಿತ ಆಹಾರ ಸೇವನೆಯಿಂದ ಸುಮಾರು 200ಕ್ಕೂ ಹೆಚ್ಚು ರೋಗಗಳು ಸಂಭವಿಸುತ್ತವೆ ಅಂತ ಪರಿಗಣಿಸಲಾಗಿದೆ. ಅಸುರಕ್ಷಿತ ಆಹಾರದಿಂದ ಹರಡುವ ರೋಗಗಳನ್ನು ನಾವು 3 ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಫುಡ್ ಇನ್ಫೆಕ್ಷನ್, ಆಹಾರದ ಸೋಂಕು ಅಂತ ಹೇಳ್ತೀವಿ. ಸೋಂಕು ಇದು ಹಾನಿಕಾರಕ ಸೂಕ್ಷ್ಮಜೀವಿಗಳು ನಾವು ಸೇವಿಸುವ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಸೇರಿಕೊಂಡು ಹಾನಿಯನ್ನು ಉಂಟು ಮಾಡ್ತವೆ. ಉದಾಹರಣೆಗೆ ಟೈಫಾಯ್ಡ್, ಇದು ಸಾಲ್ಮನೆಲ್ಲಾ ಟೈಫಿ ಎಂಬ ರೋಗಾಣುವಿನಿಂದ ಬರುತ್ತದೆ. ಇದು ನಮ್ಮ ಕರುಳಿನಲ್ಲಿ ಅಂದರೆ ಇಂಟೆಸ್ಟೈನಲ್ಲಿ ಸೇರ್ಕೊಂಡ್ಬಿಟ್ಟು ಜ್ವರ, ಸುಸ್ತು, ತಲೆನೋವು, ವಾಂತಿ, ಬೇದಿ, ಹೊಟ್ಟೆನೋವು ಇಂಥ ಲಕ್ಷಣಗಳನ್ನು ತರಿಸ್ತದೆ. ಎರಡನೆಯದಾಗಿ ನೋಡುವುದಾದರೆ ಫುಡ್ ಟಾಕ್ಸಿಕೇಷನ್ ಅಂತೀವಿ, ಅಂದರೆ ಆಹಾರ ವಿಷಕಾರತೆ. ಇದು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಮಾಡುವ ಟಾಕ್ಸಿನ್ಸ್ ಅಂದರೆ ವಿಷಗಳು ಇಂದ ಬರುತ್ತದೆ. ಅಂದರೆ ಆಹಾರದಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಇಲ್ಲದಿದ್ದರೂ ಸಹ ಅವುಗಳು ಮಾಡುವ ಟಾಕ್ಸಿನ್ಗಳಿಂದ ನಮ್ಮ ದೇಹದ ಮೇಲೆ ದುಷ್ಪರಿಣಾಮವನ್ನು ಬೀರ್ತವೆ. ಇದಕ್ಕೆ ಉದಾಹರಣೆ ಅಂದರೆ ನಾವು ಕ್ಲಾಸ್ಟಿಡಿಯಂ ಬಾಟ್ಲಿನಮ್ ಅಂತ ಕೊಡ್ಬೋದು, ಸ್ಟೆಫಲಕಾಕಸ್ ಇನ್ಫೆಕ್ಷನ್ಸ್ ಅಂತ ಕೊಡ್ಬೋದು. ಈ ಬ್ಯಾಕ್ಟೀರಿಯಾ ಆಹಾರದಲ್ಲಿ ಬೆಳೆದ ನಂತರ ಎಂಟರೋಟಾಕ್ಸಿನ್ಸ್ ಅಂತ ಉತ್ಪತ್ತಿ ಮಾಡ್ತವೆ. ಇದರಿಂದ ನಮಗೆ ಈ ಮೊದಲೇ ತಿಳಿಸಿದ ಲಕ್ಷಣಗಳು, ಫುಡ್ ಪಾಯ್ಸನಿಂಗ್ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಮತ್ತು ಮೂರನೇದಾಗಿ ಆಹಾರದ ವಿಷಕಾರಿ ಸೋಂಕು ಅಂತ, ಫುಡ್ ಟಾಕ್ಸಿಕೋ ಇನ್ಫೆಕ್ಷನ್ ಅಂತ. ಇಲ್ಲಿ ಹಾನಿಕಾರಕ ಸೂಕ್ಷ್ಮಜೀವಿಗಳು ಸೋಂಕು ಮತ್ತು ಟಾಕ್ಸಿಸಿಟಿ ಎರಡನ್ನೂ ಉತ್ಪಾದಿಸ್ತವೆ. ಎಕ್ಸಾಂಪಲ್ ಏನಂದರೆ ಈಗ ವಿಬ್ರಿಯೋ ಕಾಲೆರಾ, ನಿಮಗೆ ಕಾಲೆರಾ ರೋಗ ಗೊತ್ತಿರುತ್ತೆ, ಮೊದಲೆಲ್ಲ ಕಾಲೆರಾ ರೋಗ ತುಂಬ ಬರ್ತಿತ್ತು. ಈ ಕಾಲೆರಾ ರೋಗದಲ್ಲಿ ಏನಾಗುತ್ತೆ, ಮೊದಲು ಬ್ಯಾಕ್ಟೀರಿಯಾಗಳು ಯಥೇಚ್ಛವಾಗಿ ಆಹಾರದಲ್ಲಿ ಸೇವನೆಗೊಂಡು ನಮ್ಮ ಜೀರ್ಣಾಂಗ ವ್ಯೂಹಗಳಲ್ಲಿ ವಿಷಗಳನ್ನು ಉತ್ಪಾದಿಸ್ತವೆ. ಆ ರೋಗಾಣು ಮತ್ತು ವಿಷದಿಂದ ಸೇರಿ ರೋಗದ ಲಕ್ಷಣಗಳನ್ನು ತರುತ್ತವೆ. ಈ ಮೂರನ್ನ ಅಲ್ಲದೆ ನಮಗೆ ಅಸುರಕ್ಷಿತ ಆಹಾರದಿಂದ ಕ್ಯಾನ್ಸರ್ನಂತ ಮಾರಕ ರೋಗಗಳು ಬರ್ತವೆ. ಆದ್ದರಿಂದ ನಾವು ಸುರಕ್ಷಿತ ಆಹಾರವನ್ನು ಸೇವಿಸುವುದು ಮತ್ತು ಇಂತಹ ರೋಗಗಳಿಂದ ದೂರವಿರುವುದು ತುಂಬಾ ಮುಖ್ಯವಾಗಿದೆ ಅಂತ ನಾನು ಹೇಳ್ತೀನಿ. ಈ ಸುರಕ್ಷಿತ ಆಹಾರ ತಯಾರಿಕೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಪಾಲಿಸಬೇಕು, ಯಾವೆಲ್ಲ ಒಳ್ಳೆ ಅಭ್ಯಾಸಗಳನ್ನು ಇಟ್ಟುಕೊಳ್ಳಬೇಕು? ನಮಗೆ ಈ ಸುರಕ್ಷಿತ ಆಹಾರವನ್ನು ತಯಾರಿಸುವ ಕ್ರಮಗಳು ಈಗಾಗಲೇ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯು 5 ಸೂತ್ರಗಳನ್ನು ನಿಗದಿಪಡಿಸಿದೆ. ಅಂದರೆ 5 ಕೀಸ್ ಫಾರ್ ಸೇಫ್ ಫುಡ್ ಪ್ರೊಡಕ್ಷನ್ ಅಂತ. ಇದರಲ್ಲಿ ಮೊದಲನೇದಾಗಿ ಶುದ್ಧತೆಯನ್ನು ಕಾಪಾಡುವುದು, ಅಂದರೆ ಕ್ಲೀನ್ನೆಸ್ ಆ್ಯಂಡ್ ಹೈಜೀನ್ ಇಂದ ಫುಡ್ ಪ್ರೊಡಕ್ಷನ್. ಈಗ ಅಡುಗೆ ಮಾಡಲು ಪ್ರಾರಂಭಿಸುವ ಮೊದಲು, ಮಾಡುತ್ತಿರುವಾಗ ಆಗಾಗ್ಗೆ ಕೈ ತೊಳಿತಿರಬೇಕು. ಶೌಚಾಲಯ ಬಳಸಿದ ನಂತರ ಕೈ ತೊಳೆಯಬೇಕು. ಅಡುಗೆ ಮಾಡುವ ಸ್ಥಳವನ್ನು ಬಳಸುವ ಪಾತ್ರೆಗಳನ್ನು ಶುದ್ಧ ನೀರಿನಿಂದ ತೊಳೆದು ಶುಚಿಗೊಳಿಸಬೇಕು. ಅಡುಗೆ ಮನೆ ಮತ್ತು ಆಹಾರ ಪದಾರ್ಥಗಳನ್ನು ಕ್ರಿಮಿಕೀಟಗಳಿಂದ ದೂರವಿಡಬೇಕು. ಎರಡನೆಯದಾಗಿ ಹಸಿ ಮತ್ತು ಬೇಯಿಸಿದ ಪದಾರ್ಥಗಳನ್ನು ಬೇರ್ಪಡಿಸಬೇಕು. ಈಗ ನಮ್ಮ ಹಸಿ ಮಾಂಸ, ಕೋಳಿ ಮತ್ತು ಮೀನು ಮುಂತಾದವುಗಳನ್ನು ಬೇಯಿಸಿದ ಪದಾರ್ಥಗಳಿಂದ ದೂರವಾಗಿಡಬೇಕು. ಹಸಿ ಮತ್ತು ಬೇಯಿಸಿದ ಪದಾರ್ಥಗಳಿಗೆ ಪ್ರತ್ಯೇಕ ಪಾತ್ರೆಗಳನ್ನು ಉಪಕರಣಗಳನ್ನು ಬಳಸಬೇಕು. ಯಾಕೆಂದರೆ ಈ ಹಸಿ ಆಹಾರಗಳಲ್ಲಿ ಹಾನಿಕಾರಕ ಸೂಕ್ಷ್ಮಜೀವಿಗಳಿರುವ ಕಾರಣ ಬೇಯಿಸಿದ ಆಹಾರಗಳಿಗೆ ಅವು ಹರಡುವ ಸಾಧ್ಯತೆ ತುಂಬ ಇರ್ತದೆ. ಮೂರನೇ ಅಂಶ ಅಂದರೆ ಆಹಾರವನ್ನು ಸಂಪೂರ್ಣವಾಗಿ ಬೇಯಿಸಬೇಕು. ಆಹಾರವನ್ನು 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನದವರೆಗೆ ಬೇಯಿಸುವುದರಿಂದ ಅದು ಸುರಕ್ಷಿತವಾಗುತ್ತದೆ ಎಂದು ಶೋಧನೆಗಳ ಮೂಲಕ ರುಜುವಾತು ಪಡಿಸಲಾಗಿದೆ. ಏಕೆಂದರೆ ಚೆನ್ನಾಗಿ ಬೇಯಿಸಿದ ಆಹಾರದಲ್ಲಿ ಮುಕ್ಕಾಲು ಪಾಲು ಹಾನಿಕಾರಕ ಸೂಕ್ಷ್ಮಜೀವಿಗಳು ಸಾಯುತ್ತವೆ. ಮುಖ್ಯವಾಗಿ ಮಾಂಸ, ಕೋಳಿ, ಮೀನನ್ನು ಸಂಪೂರ್ಣವಾಗಿ ಬೇಯಿಸಬೇಕು. ಸಾಧ್ಯವಾದಲ್ಲಿ ಥರ್ಮೋಮೀಟರ್ ಬಳಸಿ ಆ ತಾಪಮಾನವನ್ನು ನೋಡುವುದು ತುಂಬ ಉತ್ತಮ. ನಾಲ್ಕನೆಯದಾಗಿ ಆಹಾರವನ್ನು ಸುರಕ್ಷಿತ ತಾಪಮಾನದಲ್ಲಿ ಇಡಬೇಕು. ಬೇಯಿಸಿದ ಆಹಾರವನ್ನು ಹೊರಗಿನ ತಾಪಮಾನದಲ್ಲಿ ಅಂದರೆ ರೂಮ್ ಟೆಂಪರೇಚರ್ ಅಂತ ಏನು ಹೇಳ್ತೀವಲ್ಲ ನಾವು, ಅಲ್ಲಿ 2 ಗಂಟೆಗಳಿಗಿಂತ ಹೆಚ್ಚು ಕಾಲ ಬಿಡಬಾರದು. ನಂತರ 5 ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ಶೇಖರಿಸುವುದು ತುಂಬ ಸೂಕ್ತ ಅಂತ ಹೇಳ್ಬೋದು. ಆದರೆ ಹೆಚ್ಚು ಕಾಲ ಫ್ರಿಡ್ಜ್ನಲ್ಲಿ ಶೇಖರಿಸುವುದು ಕೂಡ ಸರಿಯಲ್ಲ. ಈಗ ನಾವು ಫ್ರಿಡ್ಜಲ್ಲೇ ಇಟ್ಕೊಂಡು ಆಹಾರ ತಿಂತಾ ಇದ್ರೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೆಲವು ಹಾನಿಕಾರಕ ಕ್ರಿಮಿಗಳು ಈ 5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲೂ ಬೆಳೀತವೆ. ಆಮೇಲೆ ಸೇವಿಸುವ ಮೊದಲು ಆಹಾರ ಪದಾರ್ಥವನ್ನು ಹಬೆಯಾಡುವ ಅದಕ್ಕೆ ಬಿಸಿ ಮಾಡಬೇಕು. ಅಂದರೆ ಒಂದು 60 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನದಲ್ಲಿ ಅವನ್ನು ಅದಕ್ಕೆ ಬಿಸಿ ಮಾಡಬೇಕು. ಹೀಗೆ 5 ಡಿಗ್ರಿಗಿಂತ ಹೆಚ್ಚು ಮತ್ತು 60 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನವನ್ನು ನಾವು ಡೇಂಜರ್ ಜೋನ್ ಅಂತ ಕರಿತೇವೆ. ಅಂದರೆ ಆ ಟೆಂಪರೇಚರ್ನಲ್ಲಿ ಇದ್ದಾಗ ಈ ರೋಗಾಣುಗಳು ಬೆಳೆಯುವ ಸಾಧ್ಯತೆ ತುಂಬ ಇರುತ್ತದೆ. ಹಾಗಾಗಿ ಈ ತಾಪಮಾನದಲ್ಲಿ ಆಹಾರ ಕೆಡುವ ಸಾಧ್ಯತೆ ತುಂಬ ಇರುತ್ತದೆ. ಐದನೇದಾಗಿ ಶುದ್ಧವಾದ ನೀರು ಮತ್ತು ಕಚ್ಚಾ ಸಾಮಗ್ರಿಗಳನ್ನು ಬಳಸಿ. ಈ ಶುದ್ಧವಾದ ನೀರನ್ನು ಬಳಸಿ ಅಶುದ್ಧ ನೀರು ಹಾನಿಕಾರಕ ಕ್ರಿಮಿಗಳಿಗೆ ದಾರಿಯಾಗ್ತದೆ. ಹಣ್ಣು ಮತ್ತು ತರಕಾರಿಗಳನ್ನು ಶುದ್ಧ ನೀರಿನಿಂದ ಚೆನ್ನಾಗಿ ಶುಚಿಗೊಳಿಸಿ. ಸದಾ ತಾಜಾ ಮತ್ತು ಪೌಷ್ಟಿಕ ಆಹಾರವನ್ನು ಆಯ್ದುಕೊಳ್ಳಿ. ಆಮೇಲೆ ಕಾಲಾವಧಿಗೆ ಮೀರಿದ ಯಾವುದೇ ಆಹಾರ ಪದಾರ್ಥವನ್ನು ಬಳಸಬೇಡಿ. ಈ 5 ಸೂತ್ರಗಳನ್ನು ಪಾಲಿಸಿದರೆ ನಾವು ಸುರಕ್ಷಿತ ಆಹಾರವನ್ನು ತಯಾರಿಸಬಹುದು. ಇನ್ನು ಈ ಆಹಾರದ ಗುಣಮಟ್ಟದ ಬಗ್ಗೆಯೂ ಕೂಡ ಇವತ್ತು ಹೆಚ್ಚು ಜಾಗೃತಿ ಮೂಡ್ತಾ ಇದೆ. ಆಹಾರದ ಗುಣಮಟ್ಟ ಅಂತ ಅಂದರೆ ಏನು, ಅದರ ಮಹತ್ವ ಏನು? ಈಗಾಗಲೇ ನಮ್ಮ ಆಹಾರದಲ್ಲಿ ನಮಗೆ ಸುರಕ್ಷತೆಯ ಬಗ್ಗೆ ಮಾತಾಡಿದ್ದೇವೆ. ಹೌದು. ಈ ಗುಣಮಟ್ಟ ಅಂದರೆ ಏನಂದರೆ ಆಹಾರ ಪದಾರ್ಥಗಳ ವೈಶಿಷ್ಟ್ಯತೆ ಮತ್ತು ಗುಣಲಕ್ಷಣಗಳನ್ನು ಸೂಚಿಸುವ ಒಂದು ಅಂಶ. ಒಂದು ಗುಣಮಟ್ಟದ ಆಹಾರವು ಗ್ರಾಹಕರಿಗೆ ಸ್ವೀಕಾರಾರ್ಹ ಅಂದರೆ ಅಕ್ಸೆಪ್ಟಬಲ್ ಆಗಿರ್ತದೆ. ಅವರು ನೀಡುವ ಹಣಕ್ಕೆ ಮೌಲ್ಯವನ್ನು ಒದಗಿಸುತ್ತದೆ ಮತ್ತು ಅವರ ನಿರೀಕ್ಷೆಗಳನ್ನು ಪೂರೈಸುತ್ತದೆ. ಇದಲ್ಲದೇ ನಿಯಂತ್ರಕ ವಿಶೇಷಗಳಿಗೆ ಅಂದರೆ ರೆಗ್ಯುಲೇಟರಿ ಸ್ಪೆಸಿಫಿಕೇಶನ್ಸ್ ಅಂತೇನಿರ್ತಾವಲ್ಲ, ಅವುಗಳಿಗೆ ಅನುಗುಣವಾಗಿ ಮತ್ತು ಅವುಗಳನ್ನು ತಯಾರಿಸಿದ ಕಂಪನಿಗಳಿಗೆ ಲಾಭವನ್ನು ತಂದುಕೊಡ್ತವೆ. ಈ ಎಲ್ಲ ವಿಶೇಷಗಳನ್ನು ಹೊಂದಿರುವ ಆಹಾರವೇ ಗುಣಮಟ್ಟದ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ಆಹಾರದ ಬಾಹ್ಯ ಅಂಶಗಳಾದ ಲೈಕ್ ಗಾತ್ರ, ಸ್ಥಿರತೆ, ಟೆಕ್ಸ್ಚರ್, ಸುವಾಸನೆ, ರುಚಿಯ ಎಲ್ಲ ಮೇಲೆ ಅವಲಂಬಿತವಾಗಿರ್ತವೆ. ಅದರ ಮೇಲೆ ಸರಿಯಾದ ಲೇಬಲಿಂಗ್ ಇರುವುದು, ಅದನ್ನು ತಯಾರಿ ಮಾಡಿರುವ ವಿವರ ಇರುವುದು, ಪೌಷ್ಟಿಕಾಂಶದ ಮಾಹಿತಿ, ಆಹಾರ ತಯಾರು ಮಾಡಲಿಕ್ಕೆ ಬಳಸಲಾದ ಪದಾರ್ಥಗಳು, ಮುಕ್ತಾಯ ದಿನಾಂಕ ಅಂದರೆ ನಾವು ಎಕ್ಸ್ಪೈರಿ ಡೇಟ್ ಅಂತೀವಿ ಅದು, ಆಮೇಲೆ ಅದನ್ನ ಶೇಖರಿಸುವುದು ಹೇಗೆ ಅಂತ ಸಲಹೆಗಳು, ಈ ಮುಂತಾದ ವಿವರಗಳನ್ನು ಈ ಪ್ಯಾಕೇಜಿಂಗ್ ಮೇಲೆ ಹೊಂದಿರ್ತವೆ. ಇವೆಲ್ಲ ಆಹಾರದ ಗುಣಮಟ್ಟವನ್ನು ತೋರಿಸಿಕೊಡ್ತವೆ. ಇದಿಷ್ಟು ಆಹಾರದ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇದರ ನಡುವೆ ಏನಾದರೂ ವ್ಯತ್ಯಾಸಗಳಿದ್ದಾವೆ? ಹೌದು, ಇದೆ. ಈಗ ಮೇಲ್ನೋಟಕ್ಕೆ ಎರಡೂ ಪದಗಳು ಒಂದೇ ಅರ್ಥವನ್ನು ನೀಡ್ತವೆ ಮತ್ತು ನಿಕಟ ಸಂಬಂಧವನ್ನು ಹೊಂದಿದ್ದಾವೆ. ಆದರೆ ಸೂಕ್ಷ್ಮವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಆಹಾರ ಸುರಕ್ಷತೆ ಗ್ರಾಹಕರ ಆರೋಗ್ಯದ ಸುರಕ್ಷತೆಯನ್ನು ಕಾಪಾಡುತ್ತದೆ. ಗುಣಮಟ್ಟವು ಗ್ರಾಹಕರು ನೀಡಿದ ಹಣಕ್ಕೆ ಮೌಲ್ಯ ನೀಡಿ ಅವರ ಸಂತೋಷವನ್ನು ವ್ಯಕ್ತಪಡಿಸುತ್ತದೆ. ಈ ಎರಡನ್ನೂ ಕಾಪಾಡಿಕೊಳ್ಳಲು ನಮ್ಮ ಆಹಾರ ಕಂಪನಿಗಳು ಆಹಾರ ಸುರಕ್ಷತೆ ನಿರ್ವಹಣಾ ವ್ಯವಸ್ಥೆ ಅಂದರೆ ಫುಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪಾಲಿಸಿ ಕಾರ್ಯಗತಗೊಳಿಸಬೇಕಾಗ್ತದೆ. ಉದಾಹರಣೆಗೆ ನಮಗೆ ISO 22000 ಅಂತ ಇದೆ, ಹೌದು, ಹ್ಯಾಸೆಪ್ ಹಜಾರ್ಡ್ ಅನಾಲಿಸಿಸ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಅಂತ ಇದೆ, ಮತ್ತು ಜಾಗತಿಕ ಮಟ್ಟದಲ್ಲಿ ನೋಡಿದರೆ ಕೋಡೆಕ್ಸ್ ಫುಡ್ ಸ್ಟ್ಯಾಂಡರ್ಡ್ಸ್ ಇದ್ದಾವೆ. ಈ ಎಲ್ಲ ಸ್ಟ್ಯಾಂಡರ್ಡ್ಸನ್ನು ನಾವು ಕಾರ್ಯಗತಗೊಳಿಸುವುದರಿಂದ ಈ ಎರಡು ಅಂಶಗಳನ್ನು ನಾವು ನಿಗದಿಪಡಿಸಬಹುದು ಮತ್ತು ಕಾರ್ಯಗತಗೊಳಿಸಬಹುದು. ಆಹಾರದ ಸುರಕ್ಷತೆ ಅನ್ನುವಂಥದ್ದು ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಅಂಶ. ನಾವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಮೇಲೆ ಈ ಆಹಾರ ಸುರಕ್ಷತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅದೇ ರೀತಿ ಆಹಾರದ ಗುಣಮಟ್ಟ ಅಂತ ಹೇಳಿದರೆ ನಾವು ಆಹಾರವನ್ನು ಕೊಳ್ಳುವಂತಹ ಸಮಯದಲ್ಲಿ ಏನು ಹಣವನ್ನು ನೀಡ್ತೇವೋ ಅದಕ್ಕೆ ಸೂಕ್ತವಾದಂತಹ ಆಹಾರ ನಮಗೆ ದೊರೆತಿದೆಯಾ ಅನ್ನುವಂಥದ್ದು ಇಲ್ಲಿ ವ್ಯಕ್ತ ಆಗುತ್ತೆ. ಹಾಗಾಗಿ ಆಹಾರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರದ ಸುರಕ್ಷತೆ ಇರಬಹುದು ಮತ್ತು ಗುಣಮಟ್ಟ ಇರಬಹುದು, ಈ ಎರಡೂ ಅಂಶಗಳ ಬಗ್ಗೆ ಚೆನ್ನಾಗಿ ಆಲೋಚನೆಯನ್ನು ಮಾಡಿ ತಿಳಿದುಕೊಂಡು ನಾವು ಆಹಾರವನ್ನು ಕೊಳ್ಳುವುದು ಮತ್ತು ಸೇವನೆಯನ್ನು ಮಾಡುವಂಥದ್ದನ್ನು ನಾವು ಮುಂದುವರಿಸಬೇಕಾಗುತ್ತೆ ಅನ್ನುವಂಥದ್ದು. ಈ ಆಹಾರ ಸುರಕ್ಷತೆಯನ್ನ ಕಾಪಾಡಲಿಕ್ಕೆ ಉತ್ಪಾದಕರು ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ? ಈಗ ನಮ್ಮ ಭಾರತದಲ್ಲಿ ಆಹಾರ ಸುರಕ್ಷತೆಯನ್ನು ಕಾಪಾಡಲು FSSAI ಎಂಬ ಪ್ರಾಧಿಕಾರ ಇದೆ. FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇದು ನವದೆಹಲಿಯಲ್ಲಿದೆ. ಇದೇನು ಮಾಡುತ್ತೆ ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಮಾನದಂಡ ಪ್ರಾಧಿಕಾರವಾಗಿ ಕೆಲಸ ಮಾಡುತ್ತದೆ. ಇದನ್ನು 2006 ಸ್ಥಾಪಿಸಲಾಯಿತು. ಇದರ ಪ್ರಮುಖ ಉದ್ದೇಶವೆಂದರೆ ದೇಶಾದ್ಯಂತ ಆಹಾರ ಸುರಕ್ಷತೆ ಮಾನದಂಡ ಮತ್ತು ನಿಯಮಗಳನ್ನು ಸ್ಥಾಪಿಸುವುದು. ಇದರ ಮೂಲಕ ಜನರ ಆರೋಗ್ಯವನ್ನು ರಕ್ಷಿಸುವುದು ಇದರ ಧ್ಯೇಯೋದ್ದೇಶವಾಗಿದೆ ಅಂತಂದು ಹೇಳ್ಬೋದು. ಈ ಸಂಸ್ಥೆ ಆಹಾರ ಸುರಕ್ಷತೆ ಕುರಿತಾದ ಜಾಗೃತಿ ಕಾರ್ಯಗಳಲ್ಲಿ ಈಗ ಆಹಾರ ಉತ್ಪಾದಕರು ಪಾಲಿಸಬೇಕಾದ ನಿಯಮಗಳು ಮತ್ತು ಹೋಟೆಲ್ ರೆಸ್ಟೋರೆಂಟ್ಸ್ ಇವರೆಲ್ಲ ಮಾಡಬೇಕಾಗಿರೋದನ್ನು ಒಂದು 12 ಸುವರ್ಣ ನಿಯಮಗಳಾಗಿ ರಚಿಸಿದೆ. ಅವುಗಳೆಂದರೆ ಮೊದಲನೇದಾಗಿ ಆವರಣವನ್ನು ಸ್ವಚ್ಛವಾಗಿಡಬೇಕು. ಎಲ್ಲಿ ಆಹಾರವನ್ನು ಉತ್ಪಾದನೆ ಮಾಡ್ತೀವೋ ಆ ಆವರಣವನ್ನು ಸ್ವಚ್ಛವಾಗಿಡಬೇಕು. ಅಲ್ಲಿ ಕ್ರಿಮಿಕೀಟಗಳ ನಿಯಂತ್ರಣ ವ್ಯವಸ್ಥೆ ಅಳವಡಿಸಬೇಕು. ಎರಡನೇದಾಗಿ ಶುದ್ಧವಾದ ಕುಡಿಯಲು ಯೋಗ್ಯವಾದ ನೀರನ್ನು ಮಾತ್ರ ಆಹಾರ ತಯಾರಿಕೆಗೆ ಬಳಸಬೇಕು. ಆಹಾರವನ್ನು ಚೆನ್ನಾಗಿ ಬೇಯಿಸಿ ಬಿಸಿ ಆಹಾರವನ್ನು 60°C ಮೇಲೆ ಮತ್ತು ತಂಪಾದ ಆಹಾರ ಪದಾರ್ಥಗಳನ್ನು 5°C ಕಡಿಮೆ ತಾಪಮಾನದಲ್ಲಿ ಇಡಬೇಕು. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪದಾರ್ಥಗಳನ್ನು ಮತ್ತು ಹಸಿ ಮತ್ತು ಬೇಯಿಸಿದ ಪದಾರ್ಥಗಳನ್ನು ಬೇರ್ಪಡಿಸಿಡಬೇಕು. ಫ್ರೋಜನ್ ಅಂದರೆ ಹೆಪ್ಪುಗಟ್ಟಿದ ಪದಾರ್ಥಗಳನ್ನು -18°C ಕಡಿಮೆ ತಾಪಮಾನದಲ್ಲಿ ಶೇಖರಿಸಿಡಬೇಕು. ತರಕಾರಿ ಮತ್ತು ಮಾಂಸಾಹಾರಿ ಪದಾರ್ಥಗಳಿಗೆ ಪ್ರತ್ಯೇಕ ಚಾಕುಗಳನ್ನು ಅಲಿಗೆಗಳನ್ನು ಬಳಸಬೇಕು. ನಾನೀಗಾಗಲೇ ಹೇಳಿದಾಗೆ ಹಸಿ ಮತ್ತು ಬೇಯಿಸಿದ ಆಹಾರಗಳಿಂದ ಕಂಟಾಮಿನೇಷನ್ ಆಗುವ ಚಾನ್ಸಸ್ ತುಂಬ ಇರುತ್ತದೆ. ಅದಕ್ಕೋಸ್ಕರ ಬೇರೆ ಅಲ್ಲಿಗೆ ಚಾಕೆಗಳನ್ನು ಬಳಸೋದ್ರಿಂದ ಇದನ್ನು ನಾವು ನಿಯಂತ್ರಿಸಬಹುದು. ಹಾಗೂ ಆಹಾರ ತಯಾರಕರು ಮತ್ತು ಅದನ್ನು ಬಡಿಸುವ ವ್ಯಕ್ತಿಗಳು ಶುಚಿಯಾದ ಬಟ್ಟೆಗಳನ್ನು ಧರಿಸಬೇಕು. ಆಹಾರ ಪದಾರ್ಥಗಳನ್ನು ಬಳಸುವ ಮುನ್ನ ಚೆನ್ನಾಗಿ ಕೈ ತೊಳೆಯಬೇಕು. ಹಾಗೂ ಶೌಚಾಲಯ ಬಳಸಿದ ನಂತರ ಕಚ್ಚಾ ವಸ್ತುಗಳನ್ನು ತ್ಯಾಜ್ಯ ವಸ್ತುಗಳನ್ನು ನಿರ್ವಹಣೆ ಮಾಡಿದ ನಂತರ ಚೆನ್ನಾಗಿ ಕೈ ತೊಳೆಯಬೇಕು. ಆಮೇಲೆ ಒಂದು ಪಕ್ಷ ಆಹಾರ ಸಂಸ್ಕರಿಸುವ ವ್ಯಕ್ತಿಗೆ ಗಾಯಗಳಾಗಿದ್ದಲ್ಲಿ ಅದನ್ನು ವಾಟರ್ ಪ್ರೂಫ್ ಬ್ಯಾಂಡೇಜಿಂದ ಮುಚ್ಚಬೇಕು ಮತ್ತು ಅನಾರೋಗ್ಯದ ವ್ಯಕ್ತಿಯಿಂದ ಆಹಾರವನ್ನು ಸಂಸ್ಕರಿಸಬಾರದು. ಈಗ ಯಾವುದೇ ವ್ಯಕ್ತಿ ಒಂದು ಕಮ್ಯುನಿಕೇಬಲ್ ಡಿಸೀಸಸ್ ಅಂತೀವಿ ನಾವು, ಅದರಿಂದ ಟೈಫಾಯ್ಡ್ ಆಗಿರ್ಬೋದು, ನೆಗಡೆ ಕೆಮ್ಮು ಆಗಿರ್ಬೋದು, ಅವರು ಆಹಾರವನ್ನು ಉತ್ಪಾದಿಸಬಾರದು. ಪಾತ್ರೆಗಳನ್ನು ಮತ್ತು ಟೇಬಲ್ಗಳನ್ನು ಒರೆಸಲು ಶುಚಿಯಾಗಿರುವ ಬಟ್ಟೆಯನ್ನು ಉಪಯೋಗಿಸಬೇಕು ಮತ್ತು ಆಹಾರ ತ್ಯಾಜ್ಯಕ್ಕಾಗಿ ಪ್ರತ್ಯೇಕ ನಾವು ಮುಚ್ಚಿದ ಕಸಬುಟ್ಟಿಗಳನ್ನು ಬಳಸಬೇಕು, ಕವರ್ ಡಸ್ಟ್ಬಿನ್. ಇಲ್ಲ ಅಂದರೆ ಅದರಲ್ಲಿ ನೊಣಗಳು ಕೂರ್ತವೆ ಮತ್ತು ಅವೇ ನೊಣಗಳು ಹೋಗಿ ಬೇಯಿಸಿದ ಆಹಾರದ ಮೇಲೆ ಕೂತ್ಕೊಳ್ತವೆ. ಇದರಿಂದ ರೋಗಗಳು ಹರಡುವ ಸಾಧ್ಯತೆ ತುಂಬಾ ಇರ್ತದೆ. ಹೀಗೆ ಆಹಾರ ಸುರಕ್ಷತೆಯನ್ನ ಉತ್ಪಾದಕರು ಕಾಪಾಡಬೇಕಾಗುತ್ತೆ. ಅದಕ್ಕೆ ಆದಂತಹ ಕೆಲವೊಂದಷ್ಟು ನಿಯಮಗಳಿರುತ್ತೆ, ಆ ನಿಯಮಗಳನ್ನ ಅನುಸರಿಸುವ ಮೂಲಕ ಆಹಾರ ಸುರಕ್ಷತೆಯನ್ನ ಕಾಪಾಡಬೇಕಾಗುತ್ತೆ. ಇದನ್ನ ಖಾತ್ರಿಯನ್ನ ಮಾಡಿಕೊಂಡು ನಾವು ಆಹಾರವನ್ನ ಖರೀದಿ ಮಾಡಬೇಕು ಮತ್ತು ಸೇವನೆಯನ್ನ ಮಾಡಬೇಕು. ಇನ್ನು ಈ ಸುರಕ್ಷಿತ ಆಹಾರ ಸೇವನೆಗಾಗಿ ಗ್ರಾಹಕರಿಗೆ ತಾವು ಏನು ಸಲಹೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀರಿ? ಒಂದು ನಾಣ್ಣುಡಿ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳಗಳ ಅಂತ. ಇಲ್ಲಿ ಸರಿಯಾದ ಆಹಾರವನ್ನು ಸೇವಿಸುವುದರಿಂದ ದೇಹವು ಸದಾ ಆರೋಗ್ಯವಾಗಿರುತ್ತದೆ ಮತ್ತು ರೋಗಗಳು ಇಲ್ಲ ದೈಹಿಕ ಸಮಸ್ಯೆಗಳಿಂದ ಬಳಲುವುದಿಲ್ಲ. ಅದೇ ರೀತಿ ಮಾತು ಚೆನ್ನಾಗಿದ್ದರೆ ನಾವು ಯಾರಿಂದನೂ ಜಗಳವಾಡುವುದಿಲ್ಲ. ಈಗ ನೋಡಿಕೊಂಡಾಗ ನಾನು ಗ್ರಾಹಕರಿಗೆ ಕೆಲವು ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವ್ಯಕ್ತಿತ್ವ ಶುಚಿತ್ವ ಅಂದರೆ ನಾವು ಯಾವುದೇ ಆಹಾರವನ್ನು ಸೇವನೆ ಮಾಡುವಾಗ, ಉತ್ಪಾದನೆ ಮಾಡುವಾಗ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಪ್ರಮುಖವಾಗಿ ಕೈಯ ಸ್ವಚ್ಛತೆ, ಕೈಯನ್ನು ಚೆನ್ನಾಗಿ ತೊಳ್ಕೊಂಡಿರಬೇಕು. ನಾವು ಹೊರಗಡೆ ಆಹಾರವನ್ನು ಖರೀದಿಸುವಾಗ, ಈಗ ನಾವು ಯಾವುದೋ ಪ್ಯಾಕ್ಡ್ ಫುಡ್ಸ್ ಖರೀದಿ ಮಾಡುವಾಗ ಅದರ ಮೇಲಿರುವ ಪ್ಯಾಕಿಂಗ್ ದಿನಾಂಕ ಮತ್ತು ಬಳಕೆ ದಿನಾಂಕ, ಅಂದರೆ ಅಂತಿಮ ದಿನಾಂಕ ಅಂತ ಹೇಳ್ತೀವಿ ನಾವು, ಇನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಎಕ್ಸ್ಪೈರಿ ಡೇಟ್ ಅಂತೀವಿ, ಅದನ್ನು ಗಮನಿಸಬೇಕು. ಅದು ಶೆಲ್ಫ್ ಲೈಫ್, ಈಗ 3 ತಿಂಗಳಂತಿರುತ್ತೆ, ನಾವು ಅದ್ರ ಮೇಲೆ ಕೆಲವು ಜಾಸ್ತಿ ದಿನ ಆಗಿರುತ್ತೆ ಅದನ್ನ ತಂದುಬಿಟ್ಟಿರ್ತೀವಿ, ಆಗ ಅದು ನಮಗೆ ದೇಹಕ್ಕೆ ಹಾನಿಕಾರಕವಾಗಬಹುದು. ಆಮೇಲೆ ಆದಷ್ಟು ತಾಜಾ ಆಹಾರವನ್ನು ಸೇವಿಸಬೇಕು ಮತ್ತು ಆಹಾರ ತಯಾರಕರ ಸಲಹೆ ಅನುಸಾರ, ಈಗ ನಮ್ಮ ಪ್ಯಾಕೇಜಿಂಗ್ ಮೇಲೆ ಅವರು ಎಷ್ಟು ಟೆಂಪರೇಚರಲ್ಲಿ ಎಷ್ಟು ತಾಪಮಾನದಲ್ಲಿ ಅದನ್ನ ಆಹಾರ ಇಡಬೇಕು, ಆಮೇಲೆ ಎಷ್ಟು ದಿನ ಅದನ್ನ ಬಳಸಬೇಕು ಅಂತ ಎಲ್ಲ ಹೇಳಿರ್ತಾರೆ. ಈಗ ನಾವು ಎಕ್ಸಾಂಪಲ್ ತಗೊಂಡ್ರೆ ಈ ಜ್ಯೂಸ್ ಪ್ಯಾಕೆಟ್ಸ್ ನಾವು ತಗೊಂತೀವಿ, ಅದನ್ನು ಬಳಸಿದ ಮೇಲೆ ನಾವು ರೆಫ್ರಿಜರೇಟ್ ಮಾಡಬೇಕು ಅದನ್ನ, ಅಂದರೆ ಫ್ರಿಜ್ಜಲ್ಲಿ ಇಡಬೇಕು. ನಾವು ಅದನ್ನ ಬಳಸಿದ ಮೇಲೆ ಹಾಗೆ ಹೊರಗಡೆ ಇಟ್ಟರೆ ಕೆಡುವ ತುಂಬ ಸಾಧ್ಯತೆಗಳಿರ್ತವೆ. ಅದೇ ರೀತಿ ಈಗ ನಾವು ಖರೀದಿ ಮಾಡ್ತಿರುವ ಆಹಾರವು ಯಾವುದೇ ತರನಾದ ದುರ್ವಾಸನೆ, ಒಂಥರ ಕೊಳೆಯುತ್ತಿರುವ ವಾಸನೆ ಅಥವಾ ಫಂಗಸ್ ಗ್ರೋತ್, ಅದೇ ರೀತಿ ನಾವು ಈಗ ಟೆಟ್ರಾಪ್ಯಾಕ್ಸ್ ಇರುತ್ತೆ ಅದು ಒಂಥರ ಉಬ್ಬಿದ್ರೆ, ಬ್ಲಾಟಿಂಗ್ ಅಂತೀವಿ, ಆ ಥರ ಇದ್ರೆ ನಾವು ಅದನ್ನ ಖರೀದಿ ಮಾಡಬಾರ್ದು. ಆಮೇಲೆ ಅದರ ಮೇಲೆ ಲೇಬ್ಲಿಂಗ್ ಅಂತ ಇರುತ್ತೆ, ಬ್ಯಾಚ್ ಕೋಡ್ ಹಾಕಿರ್ತಾರೆ, ಡೇಟ್ ಎಲ್ಲ ಹಾಕಿರ್ತಾರಲ್ಲ, ಅದರಲ್ಲಿ ಏನಾದರೂ ನಮಗೆ ಸಂಶಯ ಬಂದಾಗ, ಈಗ ಕೆಲವೊಂದು ಸಾರಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ ಎಕ್ಸ್ಪೈರಿ ಡೇಟ್ನ ಅಳಿಸಿಬಿಟ್ಟು ಬೇರೆ ಡೇಟ್ ಹಾಕಿ, ಕೆಲವೊಂದು ಉದಾಹರಣೆಗಳು ಇದ್ದಾವೆ, ಅವುಗಳನ್ನು ನಾವು ಸೂಕ್ಷ್ಮವಾಗಿ ಬಳಸಿ ಆಹಾರವನ್ನು ಖರೀದಿಸಬೇಕು. ಆಮೇಲೆ ಆದಷ್ಟು ಈಗಿನ ದಿನಗಳಲ್ಲಿ ತುಂಬ ಕೃತಕ ಬಣ್ಣಗಳನ್ನು ನಾವು ಆಹಾರದಲ್ಲಿ ಬಳಸ್ತಿದ್ದೇವೆ, ಇದರಿಂದ ನಮಗೆ ಕ್ಯಾನ್ಸರ್ ಅಂತ ಮಾರಕ ರೋಗಗಳು ಬರ್ತವೆ. ಸೊ ಅದಕ್ಕಾಗಿ ನಾವು ಬಳಸುವ ಆಹಾರಗಳಲ್ಲಿ ಆದಷ್ಟು ಕೃತಕ ಬಣ್ಣಗಳನ್ನು ಬಳಸದೇ ಇರುವ ಆಹಾರವನ್ನು ಸೇವಿಸಿದರೆ ತುಂಬಾ ಒಳಿತು. ಇತ್ತೀಚೆಗೆ ಅದನ್ನ ನಿಷೇಧ ಮಾಡುವ ನಿಟ್ಟಿನಲ್ಲಿ ಕೂಡ ಕೆಲಸಗಳಾಗ್ತವೆ, ಆಗ್ತಾ ಇದಾವೆ. ಹೌದು, ತುಂಬಾ ಕಡೆ ಆಗ್ತಾ ಇದೆ. ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬಾ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ತಗೊಳ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ಆಹಾರವನ್ನು ಶೆಲ್ಫ್ ಲೈಫ್ ಮೀರಿದ ಮೇಲೆ, ಅಂದರೆ ನಾವು ಅದನ್ನ ಎಷ್ಟು ದಿನ ಇಡಬೇಕು ಅದ್ರ ಮೇಲೆ ಮೀರಿದ ಮೇಲೆ ಅದನ್ನ ನಾವು ಸೇವಿಸಬಾರ್ದು. ಸೊ ಇದರಿಂದ ನಾವು ನಮ್ಮ ಸುರಕ್ಷಿತ ಆಹಾರ ಸೇವನೆಯಿಂದ ನಾವು ಗ್ರಾಹಕರು ಹೆಚ್ಚು ಜಾಗೃತರಾಗಿ ಹೌದು ನಮ್ಮ ಆರೋಗ್ಯವನ್ನು ಕಾಪಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹೀಗೆ ಈ ಸುರಕ್ಷಿತ ಆಹಾರ ಸೇವನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಲಹೆಗಳು ಇದ್ದಾವೆ, ಮಾನದಂಡಗಳು ಇದ್ದಾವೆ. ಅವುಗಳನ್ನು ನಾವು ಪರಿಗಣಿಸುವ ಮೂಲಕ ಮಾನದಂಡಕ್ಕೆ ಒಳಪಟ್ಟಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಮಾತ್ರ ಖರೀದಿಯನ್ನು ಮಾಡಿ ಸೇವನೆ ಮಾಡುವಂತಹ ಅಭ್ಯಾಸಗಳನ್ನು ನಮ್ಮ ಕೇಳುಗರು ಹಾಗೂ ಸಾರ್ವಜನಿಕರು ರೂಢಿಸಿಕೊಳ್ಬೇಕಾಗತ್ತೆ. ಈ ಆಹಾರದ ಮಾರುಕಟ್ಟೆ ಅನ್ನುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಬಹಳ ಪ್ರಬಲವಾಗಿ ಬೆಳೀತಾ ಇದೆ ಮತ್ತು ಇಲ್ಲಿಯೂ ಕೂಡ ಒಂದು ದೊಡ್ಡ ಸ್ಪರ್ಧೆ ಇರುವಂಥದ್ದನ್ನು ನಾವು ಗಮನಿಸಬಹುದು. ನಾವು ಅನೇಕ ಜಾಹೀರಾತುಗಳಲ್ಲಿ ನೋಡ್ತೇವೆ, ಒಂದಕ್ಕೆ ಎರಡನ್ನ ಉಚಿತವಾಗಿ ಕೊಡ್ತೀವಿ ಅನ್ನುವಂಥದ್ದು, ಇರುವಂಥದ್ದನ್ನೇ ಕಡಿಮೆ ಬೆಲೆಗೆ ಕೊಡ್ತೀವಿ ಅನ್ನುವಂಥದ್ದು, ಒಟ್ಟಿಗೆ ಹೆಚ್ಚೆಚ್ಚು ಈ ಕೊಳ್ಳುಬಾಕ ಸಂಸ್ಕೃತಿಯನ್ನ ಹುಟ್ಟಾಗ್ತದವೆ ಅಂತ ಹೇಳ್ಬೋದು ಮಾರುಕಟ್ಟೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಮತ್ತು ಅವುಗಳನ್ನ ಬಳಕೆ ಮಾಡುವ ಸಂದರ್ಭದಲ್ಲಿ ಗ್ರಾಹಕರು ಎಷ್ಟರ ಮಟ್ಟಿಗೆ ಜಾಗೃತರಾಗಿರ್ಬೇಕು ಅಂತೇಳಿ? ಇದು ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಭಾವಿಸ್ತೇನೆ ನಾನು. ಈಗಾಗಲೇ ನಮ್ಮ ಮಾರುಕಟ್ಟೆಯಲ್ಲಿ ತುಂಬಾ ಕಡೆ ಬೈ ಒನ್ ಗೆಟ್ ಒನ್ ಫ್ರೀ ಈ ರೀತಿ ಜಾಹೀರಾತುಗಳನ್ನು ಹಾಕ್ಬಿಟ್ಟು ಗ್ರಾಹಕರನ್ನು ಆಕರ್ಷಿಸ್ತಾರೆ. ಇಲ್ಲಿ ಗ್ರಾಹಕರು ಮೊದಲನೇದಾಗಿ ನೋಡಬೇಕಾಗಿರೋದು ಏನಂದರೆ, ನೀವು ಖರೀದಿಸುತ್ತಿರುವ ಆಹಾರ ಪದಾರ್ಥದ ಮೇಲೆ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಅಥವಾ ಅದು ಸಮೀಪಿಸ್ತಿದೆಯಾ. ಈಗ ಕೆಲವೊಂದು ಸಾರಿ ನಾವು ಎಕ್ಸ್ಪೈರಿ ಡೇಟ್ ಹಾಕಿದಾಗ ಏನಾಗುತ್ತೆ ಅಂತಂದರೆ, ಆ ಡೇಟ್ ವರೆಗೂ ಆ ಪ್ರಾಡಕ್ಟ್ ನಾವು ಸೇವಿಸಬಹುದು ಅಂತ ಅರ್ಥ. ಹೌದು, ಈಗ ಕೆಲವೊಂದು ಸಾರಿ ಪ್ರೊಡಕ್ಷನ್ ಟೈಮಲ್ಲಿ ನಾವು ಜಾಸ್ತಿ ಪ್ರೊಡಕ್ಷನ್ ಆಗಿರುತ್ತೆ, ಅಂತ ಸಮಯದಲ್ಲಿ ಈ ಆಹಾರ ಕಂಪನಿಗಳೇ ಅದಕ್ಕೆ ಒಂದು ರಿಯಾಯಿತಿ ದರದಲ್ಲಿ ಕೊಡಲಿಕ್ಕೆ ಮುಂದಾಗ್ತಾರೆ. ಇದರಲ್ಲಿ ಏನಂದ್ರೆ, ನಾವು ತಂದ್ಬಿಟ್ಟು ಇನ್ನೂ ಸ್ವಲ್ಪ ದಿನ ಮನೆಯಲ್ಲಿ ಇಟ್ಕೊಂಡು ಈಗ ನಾನಾಗಲೇ ಹೇಳಿದೆ, ಫ್ರಿಡ್ಜಲ್ಲಿ ನೀವು ತುಂಬ ಆಹಾರವನ್ನು ಶೇಖರಿಸಿಕೊಂಡು ತಿನ್ನೋದ್ರಿಂದ ಅದು ಕೂಡ ಒಳ್ಳೆಯದಲ್ಲ. ಏನು ಫ್ರಿಡ್ಜಲ್ಲಿ ಇಟ್ಟರೆ ಆಹಾರ ತುಂಬ ಸುರಕ್ಷಿತ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ಕೂಡ ತುಂಬ ರೋಗಾಣುಗಳು 5 ಡಿಗ್ರಿಗಿಂತ ಸೆಲ್ಸಿಯಸ್ ಕಡಿಮೆ ಇದ್ದರೂ ಕೂಡ ಬೆಳೆಯುವ ಚಾನ್ಸಸ್ ತುಂಬ ಇರುತ್ತದೆ. ಆದ್ದರಿಂದ ನಾವು ಎಷ್ಟು ನಮಗೆ ಅಗತ್ಯವಿದೆಯೋ ಅಷ್ಟನ್ನು ಖರೀದಿಸಿಕೊಂಡು ಸೇವನೆ ಮಾಡೋದು ಉತ್ತಮ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಈಗ ಆದಷ್ಟು ನಾವು ಸಂಸ್ಕರಿಸಿದ ಆಹಾರವನ್ನು ಕಡಿಮೆಗೊಳಿಸಿ, ಯಾಕಂದರೆ ನಮಗೆ ಮನೆಯಲ್ಲೇ ಮಾಡಿದ ಆಹಾರ ಅಂದರೆ ನಮ್ಮ ಮುಂದೆನೆ ಉತ್ಪಾದನೆ ಆಗಿರುತ್ತದೆ, ಅದಕ್ಕೆ ನಾವೇ ಒಣಗಾರರಾಗಿರ್ತೇವೆ, ನಮ್ಮದೇ ಆದ ಮನೆಯಲ್ಲಿ ನಾವು ಶುಚಿಯನ್ನು ಬಳಸಿಕೊಂಡು ನಾವು ಮಾಡಿರ್ತೇವೆ, ಅದಕ್ಕೆ ನಮಗೆ ಭರವಸೆ ಇರುತ್ತದೆ. ನಾನು ಮೊದಲೇ ಹೇಳಿದೆ, ಯಾವುದೇ ಆಹಾರವನ್ನು ಸೇವಿಸಿದಾಗ ನಮಗೆ ರೋಗವನ್ನು ತರುವುದಿಲ್ಲ ಅಂತ ಭರವಸೆ ನೀಡುವುದೇ ಆಹಾರ ಸುರಕ್ಷತೆ ಅಂತಂದು. ಈ ಭರವಸೆ ನಮ್ಮ ಮನೆಯಲ್ಲೇ ತಯಾರಿಸಿದ ಆಹಾರದಲ್ಲಿ ತುಂಬ ಹೆಚ್ಚಿರುತ್ತದೆ, ಆದರೆ ನಾವು ಹೊರಗಡೆಯಿಂದ ಖರೀದಿಸಿದ ಅಥವಾ ಹೊರಗಡೆಯಿಂದ ಸೇವಿಸಿದ ಆಹಾರದಲ್ಲಿ ನಾವು ಆ ಭರವಸೆ ನಮಗೆ ಎಲ್ಲೋ ಸ್ವಲ್ಪ ಕಡಿಮೆ ಅನಿಸುತ್ತಾ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ತಾವುಗಳು ಮನೆಯಲ್ಲೇ ತಯಾರಿಸಿದ ಆಹಾರವನ್ನೇ ಸೇವಿಸುವುದು ಉತ್ತಮ ಅಂತ ನನ್ನ ಭಾವನೆ. ಆದರೆ ನಮ್ಮ ಈ ಓಡುತ್ತಿರುವ ಜಗತ್ತಿನಲ್ಲಿ ಗಂಡ ಹೆಂಡತಿ ಇಬ್ಬರು ವರ್ಕಿಂಗ್ ಇರ್ತಾರೆ, ಅಂಥ ಸಮಯದಲ್ಲಿ ನಮಗೆ ಸಂಸ್ಕೃತ ಆಹಾರದ ಅಗತ್ಯ ಬರುತ್ತದೆ. ಸೊ ಅದನ್ನು ನಾವು ಈಗಾಗಲೇ ನಾನು ತಿಳಿಸ್ದಂಗೆ ಏನೇನು ಕ್ರಮಗಳನ್ನು ತಗೊಳ್ಬೇಕು, ಯಾವುದ ಅಂಶಗಳನ್ನು ನಾವು ಗಮನಿಸಬೇಕು ಅಂತ ನೋಡಿಕೊಂಡು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಬೋದು ಅಂತ ನಾನು ಭಾವಿಸ್ತೇನೆ. ಆಹಾರದ ಸುರಕ್ಷತೆ ಮತ್ತು ಆಹಾರದ ಗುಣಮಟ್ಟ ಇವೆರಡನ್ನೂ ಕೂಡ ಕಾಪಾಡಬೇಕು ಅಂತ ಹೇಳಿದರೆ ನಾವೇ ಈ ಆಹಾರ ಪದಾರ್ಥಗಳನ್ನು ತಯಾರನ್ನು ಮಾಡಿಕೊಂಡು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ಅಂಶ. ಇದು ಸಾಧ್ಯ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಮಗೆ ಏನು ಬೇಕು ಮತ್ತು ಎಷ್ಟು ಬೇಕು ಅನ್ನುವಂಥದ್ದನ್ನು ಪರಿಗಣನೆ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರೀದಿ ಮಾಡಬೇಕು. ಕಡಿಮೆ ಬೆಲೆಗೆ ಸಿಕ್ತು ಅನ್ನುವಂಥ ಕಾರಣಕ್ಕೆ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಹೆಚ್ಚೆಚ್ಚು ಖರೀದಿ ಮಾಡಿ ಬಹಳ ದಿವಸ ಅದನ್ನು ಇಟ್ಟು ಸೇವನೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಆಗೋದಿಲ್ಲ. ಇದು ಆಹಾರದ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ರಾಜಿಯನ್ನು ಮಾಡಿಕೊಳ್ಳುವಂತಹ ಸಂದರ್ಭ ಬರುತ್ತೆ. ಹಾಗಾಗಿ ಇದಾಗಬಾರ್ದು ಅಂತ ಹೇಳಿದರೆ ನಮಗೆ ಎಷ್ಟು ಬೇಕು ಅನ್ನುವಂಥದ್ದನ್ನು ನಿಗದಿ ಮಾಡಿಕೊಳ್ಬೇಕು, ಮತ್ತು ಆಹಾರದ ಸುರಕ್ಷತೆಯನ್ನು ಪಾಲನೆ ಮಾಡಿದ್ದಾರಾ, ಗುಣಮಟ್ಟವನ್ನು ಕಾಪಾಡಿದ್ದಾರಾ ಅನ್ನುವಂಥದ್ದನ್ನು ಕಂಡುಕೊಂಡು ಆನಂತರ ಅದರ ಖರೀದಿಯನ್ನು ಮಾಡಿ ನಾವು ಬಳಕೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಅಭ್ಯಾಸಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಆಹಾರದ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 8301411555. ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 8301411555. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಅಭ್ಯಾಸಗಳ ಕುರಿತಂತೆ ಹಾಸನ ತಾಲೂಕು ಕಾರ್ಯಕ್ರಮದಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಆಹಾರ ಸೂಕ್ಷ್ಮಜೀವಿ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಶ್ವನಾಥ ಅಂಗಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ರೈತರ ಆದಾಯ ಹೆಚ್ಚಿಸುವಲ್ಲಿ ಜೈವಿಕ ಇಂಧನ ಬೆಳೆಗಳ ಪ್ರಾಮುಖ್ಯತೆ, ಈ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿ ಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ಅನ್ನವಿಡೋ ದೇವರಿಗೆ. ನೆರವು ಗೋರ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿವನು. ಆತ್ಮೀಯ ರೈತ ಬಂಧವರೇ, ಇನ್ನು ನಾಳಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ದುದ್ದ ಹೋಬಳಿಯ ಬಸವಘಟ್ಟದ ಯುವ ಪ್ರಗತಿಪರ ಕೃಷಿಕ ಬಿಎಸ್ ತೀರ್ಥಂಕರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈಗ ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 23 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡ 90% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿರಲಿದೆ ಎಂಬುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದುವರೆಗೂ ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಆಕಾಶವಾಣಿ ಹಾಸನ, ಈಗ ವೇಳೆ ಸರಿಯಾಗಿ 7:20:59. ಈಗ ಕೇಳಿ ಗೀತಗಾನ. ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. भारत सरकार ने देश भर में 21वीं पशुधन गणना आरंभ कर दी है. सरकारी कर्मचारी आपके घर भी आते ही होंगे. सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके. याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है. कोई भी पशु छूटने ना पाए. मेरे पशु मेरी जानकारी, होगी समृद्ध संपदा हमारी. पशुपालन और डेयरी विभाग द्वारा देश हित में जारी. ಕೇಳುಗರೆ, ಇಂದಿನ ಗೀತಗಾನ ಕಾರ್ಯಕ್ರಮದಲ್ಲಿ ಕೆಲವು ದಾಸರ ಪದಗಳನ್ನು ಆಲಿಸೋಣ. ಆರಂಭದಲ್ಲಿ ಕೇಳಿ ಶಂಕರ್ ಶಾನ್ಭಾಗ್ ಅವರು ಹಾಡಿರುವ ಶಂಕರ ಭಟ್ ಅಗ್ನಿಹೋತ್ರಿಯವರ ಭಕ್ತಿ ರಚನೆ. ಮಾವ ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜರ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲೇ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್ಬಿಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ ಮರೆತು ತಾ ಜಾಡನೆ ನೀಸುವನು ಅಭಿಮಾನವನೇ ಹೊತ್ತು ಗುದ್ದಾಡುತ್ತಲಿತಾನು ಸುಖವ ಹುಡುಕುವನು ಅಜ್ಞಾನಿ ಜೀವನಿಗೆ ಅಭಿಮಾನ ಬಹಳ ಸುಜ್ಞಾನಿಯ ನುಡಿಯ ಲಕ್ಷಿಸನು ಕೇಳ ಅಜ್ಞಾನಿ ಜೀವನಿಗೆ ಅಭಿಮಾನ ಬಹಳ ಸಟಿಯಾದ ಸಂಸಾರ ದಿಟವೆಂದು ನಂಬುದರಿ ಸೆಟೆದಾಡುತ್ತಿರುವೆಯೋ ತಿಳಿದು ನೋಡ ಸಟಿಯಾದ ಸಂಸಾರ ದಿಟವೆಂದು ನಂಬುದರಿ ಸೆಟೆದಾಡುತ್ತಿರುವೆಯೋ ತಿಳಿದು ನೋಡ ಹಟವ ಹಿಡಿಯಲು ಬೇಡ ತೋರ್ಪುದೇ ದಿಟವೆಂದು ನಟನೆಯ ಮಾತಲ್ಲವೇನೆ ಕೇಳನವನು ಬರಿಯ ಜಂಭವು ಬೇಡ ಅರಿ ನೀನು ನಿನ್ನ ಅರಿವಿನ ಹೊರತು ನೀ ಸುಖ ಹೊಂದಲಾರೆ ಬರಿಯ ಜಂಭವು ಬೇಡ ಅರಿ ನೀನು ನಿನ್ನ ಅರಿವಿನ ಹೊರತು ನೀ ಸುಖ ಹೊಂದಲಾರೆ ಆರು ಸುಖ ಪಡೆದಿಲ್ಲ ಅಜ್ಞಾನದಿಂದೆನಲು ಇರಲಿ ಹೋಗೆಂದೆನು ತ ಮೋರೆ ಹೊರಳಿಸುವ ಅಜ್ಞಾನಿ ಜೀವನಿಗೆ ಅಭಿಮಾನ ಬಹಳ ಸುಜ್ಞಾನಿಯ ನುಡಿಯ ಲಕ್ಷಿಸನು ಕೇಳ ಅಜ್ಞಾನಿ ಜೀವನಿಗೆ ಅಭಿಮಾನ ಬಹಳ ಬಾಳುವೆಯು ನಿಜವೆಂದು ನಂಬಲಿವನ ಗೋಳು ಗಾಳಿಯನೆ ಬುದ್ಧಿಮೈ ನೋಯಿಸಿಕೊಂಡಂತೆ ಬಾಳುವೆಯು ನಿಜವೆಂದು ನಂಬಲಿವನ ಗೋಳು ಗಾಳಿಯನೆ ಬುದ್ಧಿಮೈ ನೋಯಿಸಿಕೊಂಡಂತೆ ಕೇಳು ಚಿತ್ತದೊಳಿರುವ ಬೆಂಕಿತಾದಿಟವೆಂದು ಮೇಲೆ ನೀರೆರೆದಂತೆಯೇನೆ ಕೇಳನವನು ಗೊಟ್ಟು ಮಾತೆಂದು ತಾ ಜ್ಞಾನ ಕೆರವಾಗುತ್ತಲಿ ದಟ್ಟತನವನೆ ತೋರಿ ದುಃಖಿಯಾಗುವನು ಗೊಟ್ಟು ಮಾತೆಂದು ತಾ ಜ್ಞಾನ ಕೆರವಾಗುತ್ತಲಿ ದಟ್ಟತನವನೆ ತೋರಿ ದುಃಖಿಯಾಗುವನು ಶುದ್ಧ ಜ್ಞಾನವ ನಂಬಿ ತನ್ನ ತಾ ತಿಳಿಯದಲೆ ಬುದ್ಧ ಶಂಕರ ನುಕ್ತಿಗೆರವಾಗುತ್ತಿಹನು ಅಜ್ಞಾನಿ ಜೀವನಿಗೆ ಅಭಿಮಾನ ಬಹಳ ಅಜ್ಞಾನಿ ಜೀವನಿಗೆ ಅಭಿಮಾನ ಬಹಳ ಸುಜ್ಞಾನಿಯ ನುಡಿಯ ಲಕ್ಷಿಸಲು ಕೇಳ ಅಜ್ಞಾನಿ ಜೀವನಿಗೆ ಅಭಿಮಾನ ಬಹಳ ಸುಜ್ಞಾನಿಯ ನುಡಿಯ ಲಕ್ಷಿಸಲು ಕೇಳ